La la la la la. Amma. La la la la la la la la la. La. Chali chali, ha ha, chali chali, ha ha, nadukavu mayyali, kaakara manadali, aakura kutiyali, nanna sarithaya, unda koduveya, maduveyu mugiyali, hiriyaru haranali. ಮದು ಮುಂದೆ ಏನು ಯಾರು ಬಲ್ಲವರು ಎಂದು ಬರುವ ಮದುವೆ ದಿನವ ಯಾರು ಕಾಯುವರು ಬರಲಿ ಹೇಗೆ ಬರಲಿ ನೀವು ನನ್ನವರು ಸಹನೆಯಿಂದ ಇರುವ ಜನರೇ ಸುಖವ ಹೊಂದುವರು ಚಳಿ ಚಳಿ ನಡುಕವು ಮೈಯಲ್ಲಿ ಕಾತರ ಮನದಲ್ಲಿ ಆತುರ ತುಟಿಯಲ್ಲಿ ನನ್ನ ಸೇರಿದೆಯ ಒಂದ ಕೊಡುವೆಯ ಯಾರು ಇಲ್ಲ ನಮ್ಮ ನೋಡುವರು ಮುತ್ತನೊಂದು ಕೊಡಲು ಈಗ ಯಾರು ಕೇಳುವರು